ಎಂತ ಪ್ರಜಾಪತಿ ನಿರುಕ್ತ ಸೋಮಸ್ಯ ಚಂದ್ರ ಸಮುದಾಯ ಮಾಡಿದ್ರೆ ಹಾಗಿರುತ್ತೆ. ಚಂದ್ರನು ಕೊಯ್ಕೊಂಡು ಚಂದ್ರ ಸಮುದಾಯ ಮಾಡಿದ್ರೆ ನಿರುಕ್ತ ಅದನ್ನು ಡಿಫೈನ್ ಮಾಡಿರ್ತಾರೆ. ನಿರುಕ್ತ ಹೇಗೆಂದ್ರೆ ಗಂಟೆಯನಾದ ಗಂಟೆಯನಾದ ಅಂತಂದ್ರೆ ನಮಗೆ ಗಂಟೆನಾದ ಹೇಗೆ ಅಂತ ಗೊತ್ತಿದೆ. ನಾವು ಗಂಟೆ ಸಿಕ್ಕ ತಕ್ಷಣ ಬಡ ಬಡ ಬಡ ಹೊಡೆಯೋದೇ ಹೊಡೆಯೋದು ಗಂಟೆ ಹೊಡೆಯುವುದು ಹೊಡಿತೀವಿ. ಆದ್ರಿಂದ ಗಂಟೆಗೆ ಹೊಡೆಯುತ್ತೆ, ಕಿವಿ ಹೊಡೆಯುತ್ತೆ. ದೇವರ ಪೂಜೆ ಮುಗಿಯುವವರೆಗೆ ಕಿವಿ ಎಲ್ಲ ಒಂದು ಗಂಟೆ ಮಾತ್ರ ಅಲ್ಲ, ಕಿವಿ ಹೊಡೆದು. ಯಾವಾಗ ಪೂಜೆ ಮುಗಿಯುತ್ತಪ್ಪ, ಯಾವಾಗ ಪೂಜೆ ಮುಗಿದು ಬರ ಬರ್ತಾರೆ ಅನ್ನಿಸುವಷ್ಟು ಜೋರಾಗಿ ಬಿಟ್ಟು ಬಿಡ್ತಾರೆ. ಗಂಟೆ ಕಿವಿಗೂ ಹಿಂಸೆ, ಗಂಟೆಗೂ ಹಿಂಸೆ, ದೇವರಿಗೂ ಹಿಂಸೆ, ಬಟ್ ಎಲ್ಲರಿಗೂ ಹಿಂಸೆ. ಗಂಟೆಯನ್ನ ಓಂಕಾರ ನಾದವಂತೆ ತಲ್ಲಗೆ ಬಡಿತು. ಅಂತ ಮನೆಯಲ್ಲಿ ಓಂಕಾರ ನಾದವಂತು ಗಂಟೆಯನ್ನು ಓಂಕಾರ ಅದು ಬಹಳ ಮೆಲೋಡಿಯಸ್ ಆಗಿ ಅದನ್ನ ನಾದವಂತ ಹಾಗೆ ಬಡಿತು. ಆವಾಗ ಗಂಟಾನಾದದಂತೆ ಸೋಮನ ಚಂದ್ರನ ವೇದನಾದ ಗಂಟೆಯಲ್ಲಿರತಕ್ಕಂತಹ ಮೆಲೋಡಿ ಅದನ್ನ ಹೇಳ್ತಾರಲ್ಲ, ಏನು ಕಂಠ ಕಚ್ಚು ಗಂಟೆ, ಕಂಠ ಅಂದ್ರೆ ಗಂಟೆ ಅಂತ ನಾದ ಅಂತ ಇದನ್ನೆಲ್ಲ ಉಪಮಾನ ಕೊಡ್ತಾರೆ. ಆದ್ರೆ ವೃಂದಾವಣಿಯ ಧ್ವನಿ ಕಂಠದಲ್ಲಿ ಬರೋದೇ ಇಲ್ಲ. ಅದರ ಕ್ವಾಲಿಟಿಯನ್ನು ನಾವು ಅಬ್ಸರ್ವ್ ಮಾಡಿ ಕಂಠದಲ್ಲಿ ಏನು ಕಂಠ ಅಪ್ಪ, ಏನು ಕಂಚು ಕಂಠ ಅಂತ ಅದರ ಕಂಠಾನಾದ ಅವ್ರು ನೋಡುತ್ತೆ. ಚಂದ್ರ ಸಾಮಗಾನ ಮಾಡಿದ್ರೆ ಕಂಠಾನಾದದ ಮೆಲೋಡಿ ಅದನ್ನು ಬ್ರಹ್ಮದೇವರು ಗಾನ ಮಾಡಿದರೆ ಸಾಮಾನ್ಯ 5 ವರ್ಷದ ಗುಡಿ, ಭಗವಂತ ಗಾನ ಮಾಡಿದರೆ 1 ವರ್ಷ 3 ತಿಂಗಳ ಗುಡಿ ಅಂತಾರೆ, ಅಥವಾ ಹುಡುಗಿನ ಧ್ವನಿ. ಅಗ್ನಿ ಗಾನ ಮಾಡಿದರೆ ಹಸು, ಹಸುವಿನ ನಾದದ ಹಸಲ. ಆಮೇಲೆ ಮೃದುಶ್ಲಕ್ಷ್ಮಂ ವಾಯೋ ವಾಯುದೇವರು ಗಾನ ಮಾಡಿದರೆ 20 ವರ್ಷದ ಗುಡಿ ಅದು. 20 ವರ್ಷ ಆದರೂ ಕೂಡ ಅದು ಹೇಗಿರುತ್ತೆ ಮೃದು ಶ್ಲಕ್ಷ್ಮ, ಅದರಲ್ಲಿ ಒಂಥರ ಮಾರ್ಗವಾಗಿದೆ ಮೆಲೋಡಿ. ಶ್ಲಕ್ಷ್ಮ ಮಧುರವಾಗಿರ್ತದೆ, ಮೃದುವಾಗಿರ್ತದೆ, ಕರ್ಕಶವಾಗಿರುವುದಿಲ್ಲ, ಗಂಭೀರವಾಗಿದೆ, ಗಾಂಭೀರ್ಯವೂ ಇದೆ, ಮಾರ್ಗವೂ ಇದೆ. ತುಂಬಾ ಮೋಚಕವಾಗಿರ್ತಕ್ಕಂಥ ಮೆಲೋಡಿಯಸ್ ಇರ್ತದೆ ಮೃದುಶ್ಲಕ್ಷ್ಮ, ಗಂಭೀರವಾದ ಬಟ್ ಸ್ಟಿಲ್ ಮೆಲೋಡಿಯಸ್ ವಾಯ್ಸ್. ಅದು 20 ವರ್ಷದ ಗುಡಿಯ ಸ್ವರ, ಅದಕ್ಕೆ ಮೃದುಶ್ಲಕ್ಷ್ಮ ವಾಯು. ಶ್ಲಕ್ಷ್ಮ ಬಲವಂತಸ್ಯ, ಇಂದ್ರನ ಸ್ವರ ಹೇಗಿದೆ ಅಂದ್ರೆ ಅದು ವಾಯುವಿನ ಸ್ವರದಲ್ಲಿರುವ ಮಾರ್ಗವೇ ಇಲ್ಲ, ಸ್ವಲ್ಪ ಕಠೋರ ಬಲವತ್ತು, ಸ್ವಲ್ಪ ಪ್ರೆಷರ್ ಜಾಸ್ತಿ, ಸ್ವಲ್ಪ ಕಂಠ ನಾವ್ ಹೇಳ್ತೇವಲ್ಲ ಅವ್ ಸ್ವಲ್ಪ ತೋಳ ಕಂಠ, ಆ ಗಂಠ ಸ್ವಲ್ಪ ತೋರ ಬುದ್ಧಿ ಅಷ್ಟೇ ಇರೋದು ತೋರ, ಅದಕ್ಕೆ ತುಂಬೋದಿಲ್ಲ ಸ್ವರ ಮರಿ ತೋರ, ಅದು ಸ್ವಲ್ಪ ಸ್ವರದಲ್ಲಿ ಸ್ವಲ್ಪ ಗರಸುತನ ಜಾಸ್ತಿ. ವಾಯುದೇವರದ್ದು ಮೃದು, ಅದು ಇಂದ್ರನದ್ದು ಲಕ್ಷಣ ಗಂಭೀರವಾದಂತೆ, ಗಂಭೀರ ಸ್ವಲ್ಪ ಗರಸುತನ ಜಾಸ್ತಿ. ಶ್ಲಕ್ಷ್ಮ ಬಲವದ ಇಂದ್ರಸಿ ಕ್ರೌಂಚಂ ಬೃಹಸ್ಪತಿ, ಬೃಹಸ್ಪತಿ ಆಚಾರ ಇದೆಲ್ಲ ಸಂಬಂಧ, ಸ್ವಲ್ಪ ಸಂಬಂಧ ಇದೆ, ಬಹಳ ತಮಾಷೆ ಇದೆ. ಮೊದಲು ಭಗವಂತನನ್ನ ಹೇಳಿ, ಭಗವಂತನ ಸ್ವರ ಆದ್ಮೇಲೆ ಅಗ್ನಿಯ ಸ್ವರ ಹೇಳಿ. ಯಾಕೆಂದ್ರೆ ಅದು ಎರಡು ಹೆಂಡಗಳು, ಅಗ್ನಿರ್ವೈ ದೇವಾನ ಮೋಮಃ ವಿಷ್ಣು ಪರಮಃ ಅಂತ ದೇವತೆಗಳಲ್ಲಿ ಅಥವಾ ಜ್ಞಾನ ದೇವತೆಗಳಲ್ಲಿ ಕೆಳಗಿನ ಸ್ಥಳದಲ್ಲಿ ನಿಂತಿರ್ತಕ್ಕ ಅಗ್ನಿ, ಬೇರೆ ಸ್ಥಳದಲ್ಲಿ ನಿಂತಿರುವ ವಿಷ್ಣು. ಈ ಕೆಳಗಿನಿಂದ ಮೇಲಕ್ಕೆ ವ್ಯತ್ಯಾಸ ನಮ್ಮ ಗಂಡು ಮತ್ತೆ ಹೆಣ್ಣು ಸ್ವರ ವಿಷ್ಣು. ಅದು ಮೊದಲು ವಿಷ್ಣು ಮತ್ತು ಅಗ್ನಿ ಅಂತ ಹೇಳಿದ್ರು. ಆಮೇಲೆ ಬ್ರಹ್ಮ ಚತುರ್ಮುಖ ಬ್ರಹ್ಮನನ್ನು ಹೇಳಿದ್ರು, ಸೋಮನನ್ನು ಹೇಳಿದ್ರು. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮ ಭೂಮಿಯಲ್ಲಿ ಹುಟ್ಟುವುದು ಸೋಮನ, ಅವರು ಸಂಬಂಧ ಆತ್ಮೇಷ ದತ್ತಂ ದುರ್ವಾಸ ಸೋಮಂ ರುದ್ರ ದತ್ತಾತ್ರೇಯನಾಗಿ, ಅದು ವಿಷ್ಣು ದತ್ತಾತ್ರೇಯನಾಗಿ ಹುಟ್ಟಿದ, ರುದ್ರ ದುರ್ವಾಸನಾಗಿ ಹುಟ್ಟಿದ, ಬ್ರಹ್ಮ ಚಂದ್ರನಲ್ಲಿ ಆವಿಷ್ಟನಾಗಿ, ಬ್ರಹ್ಮ ಆವೇಶ ಸೋಮ. ಅದರಿಂದ ಬ್ರಹ್ಮನ ಭೌಮ ರೂಪ ಸೋಮ, ಚತುರ್ಮುಖ ಸೋಮ ಒಟ್ಟಿಗೆ. ಹಾಗೆ ವಾಯು ಮತ್ತು ಅವರು ಇಂದ್ರ ಶಬ್ದ ವಾಚ್ಯ, ವಾಯುದೇವರು ಇಂದ್ರ ಶಬ್ದ ವಾಚ್ಯ, ಮತ್ತು ಅವರು ಮೂರು ಲೋಕದ ಮುಖ್ಯ ಅಧಿಪತಿಗಳು, ಇವರು ಅವಾಂತರ ಅಧಿಪತಿ, ಇಂದ್ರ ವಾಯು ಇವೇ ಸುತ, ಇವರು ಒಟ್ಟಿಗೆ ಯಜ್ಞದಲ್ಲಿ ಆಹುತಿ ತಗೊಳ್ಳುವುದು. ಆದ್ದರಿಂದ ಇಂದ್ರ ಮತ್ತು ವಾಯು ಒಟ್ಟಿಗೆ, ಇಂದ್ರ ಆದ ಮೇಲೆ ಕೊನೆಗೆ ದೇವಗುರು ಬೃಹಸ್ಪತಿ, ಆಮೇಲೆ ಆಪಸ್ಸು. ಹೀಗೊಂದು ಕಾರಣವಿದೆ ಹೇಳುವುದಕ್ಕೆ. ಕ್ರೌಂಚ ಬೃಹಸ್ಪತಿ, ಕ್ರೌಂಚದ ಧ್ವನಿಯಂತೆ, ಕ್ರೌಂಚ ಅಂತಂದ್ರೆ ಒಂದು ಜಾತಿಯ ಕೊಕ್ಕರೆ. ಮಳೆಗಾಲದಲ್ಲಿ ಬೇಸಾಯ ಮಾಡಿದ್ರೆ ಗದ್ದೆಯಲ್ಲಿ ತೆನೆ ಬಿಡುತ್ತಲ್ಲ, ಅವಾಗ ತೆನೆಯಲ್ಲಿ ಇರತಕ್ಕಂತ ಚಿಗುರು ತಿನ್ಲಿಕ್ಕೆ ಬರ್ತಾರೆ ಆ ಕೊಕ್ಕರೆ, ಬಿಳಿ ಕೊಕ್ಕರೆ. ಇದೇ ಕೊಕ್ಕರೆಯನ್ನೇ ನೀವು ಕೊಂದದ್ದು ವ್ಯಾಕರಣ ರಾಮಾಯಣ ಯತ್ಕರ ಉಂಚ ಮಿಥುನ ಅನೇಕ ಮಮದಿ. ಬೆಳ್ಳಗೆ ಇರ್ತಾರೆ, ಉದ್ದ ಕಾಲು, ಬೆಳ್ಳಗೆ ಇರ್ತಕ್ಕಂಥ ಆಗಿದೆ. ಹಾಗಾಗಿ ನಾಳೆ ಬೆಳಿಗ್ಗೆ ಮಾಡಬೇಕು ಅನ್ನತಕ್ಕಂತಹ ಗಾನನು ದೋಷ ಯಾರು ಟೀಕೆ ಮಾಡಿದರೆ ಏ ನಮ್ಮ ಸ್ವರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು ಅದಕ್ಕೆ ಪರಿಹಾರ ಎಲ್ಲ ಹೇಳಬೇಕಂತೆ. ಮತ್ತೆ ಯಾವ್ಯಾವ ಅಕ್ಷರಗಳಲ್ಲಿ ಯಾವ್ಯಾವ ದೇವತೆಗಳ ಯಾವ್ಯಾವ ಅಕ್ಷರ ಉಚ್ಚಾರದಿಂದ ಯಾವ್ಯಾವ ದೇವತೆಗಳಿಗೆ ಪ್ರೀತಿ ಆಗುತ್ತೆ, ಅಕ್ಷರಗಳಲ್ಲಿ ಅಕಾರದಿಂದ ಕ್ಷಕಾರ ತನಕ ಅಕ್ಷರಗಳು ಗೊತ್ತಿದೆ ನಮಗೆ, ಆದರೆ ಅದು ಯಾವ ದೇವತೆಗಳಿಗೆ ಸಂಬಂಧಪಟ್ಟದ್ದು, ಆ ಅಕ್ಷರವನ್ನು ಉಚ್ಚಾರ ಮಾಡಿದಂತೆ ಯಾವ ದೇವತೆಗಳಿಗೆ ಸಂಬಂಧಪಟ್ಟು ಏನಾಗುತ್ತೆ, ಇದೆಲ್ಲ ಅದರಲ್ಲಿರ್ತಕ್ಕಂಥ ಡಿವೈನ್ ಆಸ್ಪೆಕ್ಟ್ ಆಫ್ ಮ್ಯಾಟರ್ಸ್ ಅದನ್ನೆಲ್ಲ ಹೇಳ್ತಾರೆ. ಅದೇ ನಾಡಿದ್ದು ನಾಳೆ ಬೆಳಿಗ್ಗೆ ನಾಡಿದ್ದು ಬೆಳಿಗ್ಗೆ ಇದರ ಮುಂದಿನ ಭಾಗ, ನಾಡಿದ್ದು ಸಾಯಂಕಾಲ, ಮತ್ತೆ ನಿನ್ನೆ ನಾವು ನೋಡಿರ್ತಕ್ಕಂಥ ವಾಯುಸ್ತುತಿಯ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು. ಓಂ ಸಹನಾಭವತು ಸಹನು ಪುನಃ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವರಗಳ ಬಗ್ಗೆ ಯಾವ ಯಾವ ಸ್ವರಗಳು ಯಾವ ಯಾವ ದೇವತೆಗಳಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ನಿನ್ನೆ ನಾನು ಒಂದು ಮುಖದಲ್ಲಿ ಹೇಳಿದೆ. ವಿಷ್ಣುವಿನ ಸ್ವರ, ವಾಯುವಿನ ಸ್ವರ, ಚತುರ್ಮುಖ ಬ್ರಹ್ಮನ ಸ್ವರ, ಚಂದ್ರನ ಸ್ವರ, ಇಂದ್ರನ ಸ್ವರ, ಬೃಹಸ್ಪತಿಯ ಸ್ವರ ಮತ್ತು ವರುಣನ ಸ್ವರ. ವರುಣ ಇಂದ್ರಾದಿ ದೇವತೆಗಳು ಧ್ಯಾನ ಮಾಡಿದರೆ ಹೇಗೆ ಕೇಳಿಸ್ತದೆ ಅನ್ನೋದು ಒಂದು ಮುಖ. ಇದಕ್ಕೆ ಇನ್ನೊಂದು ರೀತಿಯಿಂದ ನಾವು ಅನುಸಂಧಾನ ಮಾಡಬಹುದು. ಯಾವ ಯಾವ ಸ್ವರ ಇವಾಗ ನಾವು ಹೇಳ್ತೇವೆ ನಕ್ಷತ್ರಗಳಲ್ಲಿ ಇಂತಿಂಥ ನಕ್ಷತ್ರ ಇಂತಿಂಥ ದೇವತೆಗಳಿಗೆ ಸಂಬಂಧಪಟ್ಟದ್ದು ಅಂತ. ಆಶೇಷ ಸರ್ಪ ಒಂದೊಂದು ಆಶೇಷ ಸರ್ಪ ಆಶೇಷ ನಕ್ಷತ್ರ ಸರ್ಪ ಹುಟ್ಟಿದ್ದ ಸರ್ಪ ಅಭಿಮನ್ಯಮಾನ ನಕ್ಷತ್ರದಲ್ಲಿ ಸರ್ಪಗಳಿಗೆ ವಿಶೇಷವಾದಂತಹ ಪ್ರೀತಿಕರವಾದ ಕರ್ಮಗಳನ್ನು ಮಾಡುವಂಥದ್ದು. ಹೀಗೆ ಸರ್ಪೇ ನಕ್ಷತ್ರ ಎಂದು ಹೇಳ್ತಾರೆ. ಸರ್ಪೇ ಯಾವುದು ಸೋಹಿತ್ರಿ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದೇವತಾ ಸಂಬಂಧ ಹೇಳ್ತಾರೆ. ಹಾಗೆ ಇಂತಿಂಥ ನಾದಕ್ಕೆ ಅದಕ್ಕೆ ಆಯಾ ದೇವತೆಗಳಿಗೆ ಸಂಬಂಧ ಆದರೆ ಆ ನಾದದಿಂದ ಗಾನ ಮಾಡಿದ ಆಯಾ ದೇವತೆಗಳಿಗೆ ವಿಶೇಷವಾದ ಪ್ರೀತಿ ಆಗುತ್ತೆ ಅನ್ನೋ ರೀತಿಯಲ್ಲೂ ಎದುರು ಕಾಣಿಸುತ್ತೆ. ಆದ್ರಿಂದ ಇದರಲ್ಲಿ ಒಂದು ಹೀಗೆ ಅರ್ಥ ಮಾಡಿತ್ತು ಅಂತ ವರ್ಣನೆ ಒಂದು ಅಪವಾದ ಹೋಯಿತು. ಅವನ ಸ್ವರ ಅಪಸ್ವರ ಅಲ್ಲ, ಅಂದ್ರೆ ಒಡೆದ ಗಂಟೆ ಏನಾದ್ರೆ ಅಪಸ್ವರ ಅಂದ್ರೆ ಸ್ವರ ಸ್ವರವೇ ಸ್ವಲ್ಪ ಅದು ಒಡೆದು ಧ್ವನಿ ಬರ್ತದೆ. ಘಟ್ಟ ಘಟ್ಟಾಮಣಿಯ ಕೆಳಗಿನ ಭಾಗ ಒಡೆದರೆ ಅಥವಾ ಗಂಟೆ ಒಡೆದರೆ ಸಾಮಾನ್ಯ ಏನು ಗೊತ್ತೇ ಆಗುತ್ತೆ, ಘಂಟಾಮಣಿ ಒಡೆದ ಘಂಟಾಮಣಿ ಬರ್ತದೆ, ಘಂಟಾಮಣಿ ಬರ್ತಾ ಇದ್ದಾರೆ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ ಭಕ್ತಿ ಇರ್ತಾರೆ ಅವರು ಘಂಟಾಮಣಿ ಒಡೆದದ್ದು ಗೊತ್ತಾಗುತ್ತೆ, ಗಂಟೆ ಒಡೆದದ್ದು ಗೊತ್ತಾಗುತ್ತೆ, ಹೊಡೆಯುವುದೇ ಹೊಡೆಯುವುದು. ಆದ್ರಿಂದ ಒಡೆದದ್ದೇ ಗೊತ್ತಾಗುವುದಿಲ್ಲ. ಒಡೆದದ್ದು ಗೊತ್ತಾಗಬೇಕು ಅಂದ್ರೆ ಒಡೆದ ಧ್ವನಿಯ ಸೂಕ್ಷ್ಮ ಜ್ಞಾನ ಬೇಕು. ಇದರ ಒಡೆದ ಗಂಟೆ ಬರಲು ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಅದಕ್ಕೆ ವರುಣನ ಅಭಿಮನ್ಯಮಾನವಾದಂತಹ ನಾದ ಉಂಟಲ್ಲ ಅದು ಒಡಕು ಧ್ವನಿ, ಅವನ ಧ್ವನಿ ಒಡಕು ಅಂತ ಒಂದು ಇನ್ನೊಂದು ವರುಣನಿಂದ ಅಭಿಮಾನ. ಆದ್ರಿಂದ ವರುಣನಿಂದ ಅಭಿಮನ್ಯಮಾನವಾದ ಧ್ವನಿಯಿಂದ ಸಂಗಾನ ಮಾಡಬೇಕು. ಒಡಕು ಧ್ವನಿ ಕೊಡುವವನವನು ಅಂತ ವರ್ಣಂತ್ವೇನು ಬರ್ಜಿ. ಇವಾಗ ಸಮಗಾನ ಮಾಡುವಾಗ ಏನು ಅನುಸಂಧಾನ ಇರಬೇಕು? ಸಮಗಾನ ಮಾಡುವಾಗ ಅಮೃತತ್ವ ದೇವೇಭ್ಯ ಆಗಾಯ ನಿತ್ಯಾಗಾಯೇತ್. ಅಮೃತತ್ವ ದೇವೇಭ್ಯ ಆಗಾಯ ನಿತ್ಯ ಸ್ವಧಾಂ ಪಿತೃಭ್ಯ ಆಶಾಂ ಮನುಷ್ಯೇಭ್ಯ ತೃಣೋದಕಂ ಪಶುಭ್ಯ ಸ್ವರ್ಗಲೋಕ ಯಜಮಾನಾಯ ಅನ್ನಮಾತ್ಮನೆ ಆದಾಯಾನಿ ಗೀತಾನಿ ಮನಸ ಅಪ್ರಮತ್ತ ಅಧ್ಯಾಯ. ಸ್ತೋತ್ರ ಮಾಡುವಾಗ ಇಷ್ಟೆಲ್ಲ ಮನಸ್ಸಿನ ಅನುಸಂಧಾನ ಮಾಡಬೇಕೇನೆಂದ್ರೆ ಅಮೃತತ್ವ ದೇವೇಭ್ಯ ಆಗಾಯಾನಿ. ನಾನು ಈ ಸಮಗಾನ ಮಾಡುವ ಮೂಲಕ ದೇವತೆಗಳಿಗೆ ಮೋಕ್ಷವನ್ನ ಕೊಡ್ತಾ ಇದ್ದೇನೆ. ಇವನೇನು ಮೋಕ್ಷ ಕೊಡೋದು? ಸಾಮಗಾನದ ಮೂಲಕ ದೇವತೆಗಳು ಮೋಕ್ಷವನ್ನು ಪಡೆಯಲಿ. ದೇವೇಭ್ಯ ಅಮೃತತ್ವ ಉದ್ದೇಶ ಆಗಾಯಾನಿ, ದೇವತೆಗಳಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಉದ್ದೇಶಿಸಿ ನಾನು ಇದನ್ನು ಹಾಡ್ತಾ ಇದ್ದೇನೆ. ಇದರ ಅರ್ಥ ಏನಂದ್ರೆ ಸಾಮಗಾನ ಮಾಡುವವರು ವಾಯುದೇವರೇ, ಬೇರೆ ಯಾರಿಗೂ ಸಾಮಾಜಿಕಾರ ಇಲ್ಲ. ಇದು ವಾಯುದೇವರು ಸಾಮಗಾನ ಮಾಡುವಾಗ ನಾನು ಮಾಡಿದ ಸಾಮಗಾನದಿಂದ ದೇವತೆಗಳಿಗೆ ಮುಕ್ತಿಯಾಗಲಿ, ಅದರ ಫಲ ದೇವತೆ ಮನಸ್ಸಿನಿಂದ ಸಂಧಾನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಮಂತ್ರವನ್ನು ಸಾವಧಾನ ಮಾಡುವಾಗ ನನ್ನೊಳಗೆ ಪ್ರಾಣದೇವರು ಇದ್ದು ಮಾಡ್ತಾ ಇದ್ದಾರೆ ಅಂತ ಮಾಡಬೇಕು ಅನ್ನೋದಿದ ಅರ್ಥ. ನಾನು ಸಾವಧಾನ ಮಾಡ್ತೇನೆ ಅಂತ ತುಂಬ ಮಾಡಬಾರ್ದು. ನನ್ನೊಳಗೆ ಪ್ರಾಣದೇವರು ಸಾವಧಾನ ಮಾಡ್ತಾರೆ. ಪ್ರಾಣದೇವರು ದೇವತೆಗಳಿಗೆ ಮೋಕ್ಷ ಪಡೆದರಾಗಿ ಯಾರು ಮಾಡ್ತಾ ಇದ್ದಾರೆ? ಅಮೃತತ್ವ ದೇವೇಭ್ಯ ಅಮೃತತ್ವವನ್ನು ದೇವತೆಗಳಿಗೆ ಅಮೃತತ್ವವನ್ನು ಕೊಡುವುದಕ್ಕೋಸ್ಕರ ಪ್ರಾಣದೇವರು ನನ್ನೊಳಗೆ ಇಂದು ದಾನ ಮಾಡ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿಕೊಂಡು ತಾಯಿ. ಆಮೇಲೆ ಎರಡನೇ ಸ್ವಧಾಮ್ ಪಿತೃಭ್ಯ ದೇವತೆಗಳಿಗೆ ಪಿತೃಗಳಿಗೆ ಸ್ವಧಾಮ್ ಪಿತೃಭ್ಯ ಸ್ವಧ ಅಂತ ಯಾವಾಗಲೂ ಅಗ್ನಿಯಲ್ಲಿ ದೇವತೆಗಳಿಗೆ ಆವೃತ್ತಿ ಕೊಡುವಾಗ ಸ್ವಾಹ ಅಗ್ರಯೇ ಸ್ವಾಹ ಪಿತೃಭ್ಯ ಸ್ವಾಹ ಅಲ್ಲ ಪಿತೃಭ್ಯ ಸ್ವಧ ಸ್ವಧ ಅಂತಂದ್ರೆ ಅದು ತ್ಯಾಗವಾಚಕವಾದ ಶಬ್ದವೇ. ಆದರೆ ಪಿತೃಗಳಿಗೆ ಆ ಆಹಾರವನ್ನು ಕೊಡುವಾಗ ಸ್ವಧ ಅಂತಂದ್ರೆ ಸಂಸ್ಕೃತದಲ್ಲಿ ಅರ್ಥ ತೃಪ್ತಿ ಸಂತೋಷ. ಪಿತೃಗಳಿಗೆ ತೃಪ್ತಿಕರವಾಗಿರತಕ್ಕಂತಹ ಏನು ಒಂದು ಆರಾಧನೆ ಇದೆ, ಅದನ್ನು ಪಿತೃಗಳಿಗೆ ತೃಪ್ತಿ ಆಗಲಿ ಸಾವಧಾನದಿಂದ ದೇವತೆಗಳಿಗೆ ಅಮೃತತ್ವ ಸಿಗಲಿ ಪಿತೃಗಳಿಗೆ ಪಿತೃಭ್ಯ ಸ್ವಧ ಅವರನ್ನ ಸ್ವಧ ಸ್ವಕೀಯರು ಅಂತ ಧಾರಣೆ ಅವರು ನೀವು ನಮ್ಮವರಪ್ಪ ನಮ್ಮವರ ಅಲ್ಲಿ ಬಂದಿದ್ದಾರೆ ಅವ್ರು ಸ್ವಲ್ಪ ನೋಡ್ಕೊಳ್ಳಿ ನಮ್ಮ ಬೈಕಿಯವರೇ ಬಂದು ತೊಂದರೆ ಮಾಡಿಬಿಟ್ರು ನೋಡ್ಬಿಟ್ಟು ಅವರಿಗೆ ಸ್ವಧ ಸ್ವಕೀಯತ್ವೇನ ಧಾರಣೆ. ಪಿತೃಭ್ಯ ಸ್ವರ ದೇವತೆಗಳಿಗೆ ಆಯಿತು ದೇವತೆಗಳಿಗೆ ಮೋಕ್ಷ ಸಾಮ್ಯದಿಂದ ಪಿತೃಗಳಿಗೆ ತೃಪ್ತಿ ಆನಂದ. ಮನುಷ್ಯರಿಗೇನಾಗಬೇಕು? ಆಶಾ ಮನುಷ್ಯೇಭ್ಯ ಮನುಷ್ಯರಿಗೆ ಒಂದೇ ಆಸೆ ಅದು ಬೇಕು. ಏನ್ ಆಸೆ ಉಂಟು ಅದನ್ನು ಈಡೇರಿಸಪ್ಪ ಭಗವಂತ ಸಾಮಗಾನದಿಂದ ಅಂತ ಪ್ರಾರ್ಥಿಸಲ. ಮನುಷ್ಯರ ಆಸೆಗಳನ್ನು ಈಡೇರಿಸು, ಪಿತೃಗಳಿಗೆ ತೃಪ್ತಿ ಕೊಡು, ದೇವತೆಗಳಿಗೆ ಮುಕ್ತಿ ಕೊಡು. ಅಮೃತತ್ವ ದೇವೇಭ್ಯ ನೀತ್ಯಾಗಾಯೇ ಸ್ವಧಾಂ ಪಿತೃಭ್ಯ ಆಶಾಂ ಮನುಷ್ಯೇಭ್ಯ. ಮನುಷ್ಯರ ಆಸೆ ಆಕಾಂಕ್ಷೆಗಳು ಈಡೇರಲಿ. ಯಾವುದೋ ಆಸೆಯಿಂದ ಅವರು ಪ್ರಾರ್ಥನೆ ಮಾಡ್ತಾರೆ, ಏನೋ ವ್ರತ ಅನುಷ್ಠಾನ ಮಾಡ್ತಾರೆ, ಯಜ್ಞಯಾಗ ಮಾಡ್ತಾರೆ, ಅವರ ಆಸೆಗಳನ್ನು ಈಡೇರಿಸು. ಈಡೇರಿಸಲಿ ನನ್ನೊಳಗಿರತಕ್ಕ ಪ್ರಾಣದೇವರು ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನಿಂದ ರುಡಿಸಲಿ. ಇದು ಅನುಸಂಧಾನ. ಅಮೃತತ್ವ ದೇವೇಭ್ಯ ಆಗಾಯೇ ಸ್ವಧಾಂ ಪಿತೃಭ್ಯ ಆಶಾಂ ಮನುಷ್ಯೇಭ್ಯ. ಇಷ್ಟೇ ಸಾಮವೇದ ಮನುಷ್ಯರಲ್ಲಿ ಬರ್ತಾರೆ. ಪ್ರಾಣಿಗಳಿಗೆ ಏನು ಇರೋ ಸಾಮಗಾನದಿಂದ ನಿಜವಾಗಿ ಜ್ಞಾನವನ್ನ ಹೆಚ್ಚು ಆನಂದ ಪಡುವವುಗಳು ಪ್ರಾಣಿಗಳು. ಮನುಷ್ಯರಿಗೆ ಸಂಗೀತ ಅಭ್ಯಾಸ ಮಾಡಿದರೆ ಒಂದು ಇದ್ರೆ ಸಂಗೀತ ರುಚಿಯಾಗುವುದಿಲ್ಲ. ಪ್ರಾಣಿಗಳಿಗೆ ಏನು ಸಂಗೀತ ಅಭ್ಯಾಸ ಮಾಡದೆ ಇದ್ದರು ಬೆಳಗಾತ ಎದ್ದು ಉದಯರಾಗ ಹಾಡಿ ಬಿಟ್ರೆ ತನ್ನಷ್ಟಕ್ಕೆ ಕೆಚ್ಚನ್ನ ಹಾಲಿಸುತ್ತೆ, ಸಂತೋಷವೋ ಸಂತೋಷ. ಉದಯರಾಗ ಹಾಡಿ ಅದು ವೆಸ್ಟರ್ನ್ ಮ್ಯೂಸಿಕ್ ಹಾಕಿ ಹಾಲು ಕರೀತಕ್ಕೂ ಸೂರ್ಯ ಬಂದು ಹಾಲು ಕೊಡೋಣ. ಯಾಕಂದ್ರೆ ಡ್ರಮ್ ಅನ್ಕೊಂಡ ಕಾಲದಲ್ಲಿ ಇತ್ತು ಅದು ಡಾನ್ಸ್ ಮಾಡೋ ಅಂತ ಅರ್ಥ ಮಾಡಿ ಅದಕ್ಕೆ ಡ್ರಮ್ ದಿನ ಪೇಟಿಗೆ ಸರಿಯಾಗಿ ಕೈಕಾಲು ಕೊಡಿಸಿ ಶುರು ಮಾಡ್ತಾರೆ. ಅದೇ ಉದಯರಾಗ ಹಾಡಿದ್ರೆ ಉದಯ ಕಾಲದೊಳೆದ್ದು ಆ ನಾದದಲ್ಲಿ ಅವರು ಆನಂದ ಆಗಿರುತ್ತೆ. ಪಶುವಿನ ವ್ಯಕ್ತಿ ಶಿಶುವಿನ ವ್ಯಕ್ತಿ ಅಲ್ಲ, ಅದು ಸಂಗೀತದ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ನಾದವನ್ನು ನುಡಿಸಬೇಕು ಅಂತ ವ್ಯವಸ್ಥೆ ಆ ಕಾಲದಲ್ಲಿ ಆ ನಾದನ್ನು ಇಡೀ ಪ್ರಕೃತಿಯಲ್ಲಿ ರೆಸ್ಪಾಂಡ್ ಆಗುತ್ತೆ. ಗಿಡಬಳ್ಳಿಗಳು ಮನುಷ್ಯ ಮಾತ್ರ ಸಂಗೀತಕ್ಕೆ ಸರಿಯಾಗಿ ರೆಸ್ಪಾಂಡ್ ಆಗದೇ ಇರು. ಕೆಟ್ಟ ಸಂಗೀತವನ್ನು ಹೇಳಿ ಖುಷಿ ಕೊಡೋದು, ಅಪಸ್ವರವನ್ನು ಎಂಜಾಯ್ ಮಾಡೋದು ಎಲ್ಲ ಮನುಷ್ಯ ಮಾತ್ರ. ಪ್ರಾಣಿಗಳು ಇಡೀ ಪ್ರಕೃತಿಯ ಟ್ಯೂನಿಗೆ ಸಂಗೀತಕ್ಕೆ ಟ್ಯೂನಾಗಿ ಅದು ಗಿಡಬಳ್ಳಿಗಳು ಸಂತೋಷ ಪಡ್ತಾವೆ, ಪ್ರಾಣಿಗಳು ಸಂತೋಷ ಪಡ್ತಾವೆ. ಅದರಿಂದ ಸಂಗೀತ ಹೇಳಿ ದೃಢೋದಕಂ ಪಶುಭ್ಯ ಹಸುಗಳಿಗೆ ಸಮೃದ್ಧವಾಗಿ ಹುಲ್ಲು ನೀರು ಸಿಗಬೇಕಪ್ಪ. ಈ ಸಮಾಧಾನದಿಂದ ಹಸುಗಳು ಸಂತೋಷವಾಗಿ ಹುಲ್ಲು ತಿಂದು ನೀರು ಕುಡಿಸಬಹುದು. ಅಷ್ಟು ಸಾಕು ನಿಜವಾಗಿ ಪಶುಗಳಿಗೆ ಬೇಕಾಗಿರುವುದು ದೃಢೋದಕ. ಹಿಂದೆ ಹಿಂದೆ ಬೇಕಾಗುವುದು ಅವೆಲ್ಲ ಎಕ್ಸ್ಟ್ರಾ ನಾವು ಮಾಡಿಕೊಂಡು. ಯಾಕಂದ್ರೆ ಹುಲ್ಲು ಸಿಗದೆ ಇದ್ರೆ ಗಿಡ್ಡೆ ಆಗುತ್ತೆ. ಏನಾಗಿದೆ ಅಂದ್ರೆ ದನಗಳಿಗೆ ನಿಜವಾಗಿ ಹುಲ್ಲು ಸಿಗುವುದಿಲ್ಲ. ಪೇಟೆಯಲ್ಲಿ ದನ ಸಾಕುವಾಗ ಹುಲ್ಲು ಸಿಗುವುದಿಲ್ಲ. ಅದಕ್ಕೆ ಅಂಗಡಿಯಲ್ಲಿ ಹಿಂದಿ ಮಾಡಿ ಗಿಡ್ಡೆ ಆಗುತ್ತೆ. ನಿಜವಾಗಿ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ದನಗಳನ್ನು ಆಶ್ರಮ ಗುರುಕುಲ ಅಲ್ಲಿ ಸಾವಿರಾರು ಹಸು ಹಸುಗಳನ್ನು ಕಾಡಿನಲ್ಲಿ ಬಿಟ್ಟುಬಿಡೋದು. ನಾನು ಬಳ್ಳಾರಿ ಹತ್ರ ಒಂದು ರೆಸಿಡೆನ್ಷಿಯಲ್ ಹೈಸ್ಕೂಲ್ ಅಲ್ಲಿ ನೋಡಿದ್ದೇನೆ, ಕಂಡಾರ ನೋಡಿದ್ದೆ. ಅವರಿಗೆ ಪಾಪ ಒಂದು ಇವತ್ತು ಹಸುಗಳಿದ್ದಾರೆ ಸುಮಾರು. ಅವ ಹಸುಗಳಂತ ಹಾಲು ಮೊಸರು ಬೆಣ್ಣೆ ಎಲ್ಲ ಅಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾರೆ. ನಿಮಗೆ ಈಗ ಮೇಂಟೆನೆನ್ಸ್ ಖರ್ಚು ಕೊಡೋದು ನಮಗೆ ಒಂದು ಹತ್ತು ಗಳಿಗೆ ಖರ್ಚಿಲ್ಲ. ಆಚಾರ್ಯ ಏನು ಹಸುಗಳನ್ನ ಒಂದು ಶೆಡ್ ಮಾಡಿದರೆ ಅಷ್ಟೇ ಖರ್ಚು, ಒಂದು ಶೆಡ್ ಕಟ್ಟಿ ಎಷ್ಟು ಖರ್ಚು ಅಷ್ಟು ಖರ್ಚು. ಮತ್ತೆ ಅವ್ರು ಬೆಳೆದಾಗ ಹಾಲು ತಂದು ಬಿಟ್ಟುಬಿಡ್ತೇವೆ, ಬಿಟ್ಟುಬಿಟ್ರೆ ಅವ್ರು ಗಾಡಿ ಹೋಗ್ತಾರೆ. ಗಾಡಿನಲ್ಲಿ ಒಳ್ಳೆ ಫ್ರೆಶ್ ಹಸಿರು ಕುಡಿತಿದ್ದಾವೆ, ಹರಿದು ಬರುವ ಚರಿಯ ನೀರು ಸ್ವಚ್ಛ ನೀರು ಕುಡಿತಾವೆ. ಸಾಯಂಕಾಲ ಮತ್ತೆ ಗುರಾಟಿಯಲ್ಲಿದ್ದಾವೆ, ಕರ್ಗುಂಡು ಬರೋದು ಬೇಡ, ಪುನಃ ಹಾಲು ಕರಿ ಮಾಡುತ್ತಾರೆ. ಏನು ಅವರು ಹೇಳಿದ್ರು ದನ ಸಾಕುವುದಕ್ಕೆ ಹತ್ತು ಪೈಸೆ ಖರ್ಚು, ಹಾಗಾಗಿ ನಿಜವಾಗಿ ದನಗಳ ಸುಖ ಸಾಕುವುದಕ್ಕೆ ಖರ್ಚಿರಲಿಲ್ಲ ಹಿಂದೆ. ಅದು ಏನು ಅದು ಸಾಕಲಿಕ್ಕೆ ಖರ್ಚಿಲ್ಲ, ಅದು ಕೊಡುವುದೆಲ್ಲ ನಮ್ಮ ಉಪಯೋಗ ಕೊಡುವಂತಹ ಕಾಮಕ್ಕೆ ಬರೆಯ ಲಾಭ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಇಲ್ಲದೆ ಮಾಡಬಹುದು ಬಿಸಿನೆಸ್. ಆದ್ರೆ ನಮ್ಮ ತಪ್ಪೇಟೆ ಬೆಳೆಯಿತು, ಹುಲ್ಲುಗಾವಲಿಲ್ಲ. ಹಿಂದೆ ಏನಿತ್ತು ಅಂದ್ರೆ ನಮ್ಮ ಅರ್ಥಶಾಸ್ತ್ರದ ವ್ಯವಸ್ಥೆ ಇತ್ತು. ಒಂದು ಗ್ರಾಮ ಅಂತ ಆಗಬೇಕಾದ್ರೆ ನಾಲ್ಕು ವಿಭಾಗ ಮಾಡಿ ಅದರಲ್ಲಿ 25% ಪಾಪ್ಯುಲೇಷನ್ ಜನವಸತಿ ಊರು. ಒಂದು ಗ್ರಾಮ ಅಂದ್ರೆ ಬರೀ 25% ಮಾತ್ರ ಜನವಸತಿ ಇರಬೇಕು, ಉಳಿದ 75% ಜನವಸತಿ ಗೋಸ್ಕರ ನೀಡಬಾರದು. ಯಾವ ಇದ್ದಲ್ಲೆಲ್ಲ ಮನೆ ಕಟ್ಟುವುದಿಲ್ಲ. ಮತ್ತೆ 25% ಕಲ್ಟಿವಬಲ್ ಲ್ಯಾಂಡ್ ಅಗ್ರಿಕಲ್ಚರ್ ಕಾಲಂಶ ಬೇಸಾಯ ಭೂಮಿ ಗದ್ದೆ ಕಾಲಂಶ ಮನೆ, ಉಳಿದ ಕಾಲಂಶ ಫಾರೆಸ್ಟ್, ಉಳಿದ ಕಾಲಂಶ ಪ್ಯಾಸ್ಚರ್ ಗ್ರೌಂಡ್ ಪಶುಗಳಿಗೆ ಬಿಡುವುದು. ಹೇಗೆ ಒಂದು ವಿಲೇಜ್ ಅಂತ ಆಗಬೇಕಾದ್ರೆ ನಾಲ್ಕು ಮುಖಗಳಿರಬೇಕು: ಪ್ಯಾಸ್ಚರ್ ಗ್ರೌಂಡ್, ಫಾರೆಸ್ಟ್ ಏರಿಯಾ, ಗಡ್ಡಿಬೊಬ್ಬಲ್ ಡ್ಯಾಮ್ ಮತ್ತು ಟೌನ್ಶಿಪ್. ಕಾಲಂಶ ಪ್ಯಾಸ್ಚರ್ ಗ್ರೌಂಡ್ ಅದು ಹೋಯ್ತು, ಪ್ಯಾಸ್ಚರ್ ಗ್ರೌಂಡ್ ಇಲ್ಲ, ಫಾರೆಸ್ಟ್ ಇಲ್ಲ, ಅವರೇ ತಿನ್ನಲಿಕ್ಕ ಹುಲ್ಲಿಲ್ಲ. ಕೃತಕವಾಗಿ ಮೆಷಿನ್ ಅಲ್ಲಿ ಹಿಂಡಿ ಮಾಡಿ ಪೊಲ್ಯೂಷನ್ ಮಾಡಿದ್ರು. ಮತ್ತೆ ಹಿಂಡಿ ಇಲ್ಲದೆ ಅವ್ರಿಗೆ ಬೇರೆ ಆಹಾರ ಮೆಚ್ಚುವುದಿಲ್ಲ ಅನ್ನೋ ಹೇಳಿದ್ದಾರೆ. ಹಿಂಡಿ ಹೇಳಿದ್ದ ಅದು ಹಿಂಡಿ ಯಾವಾಗ ಹಿಡಿದಾರು ಅದು ಪ್ರತಿ ತಿಂಗಳಾಗಿ ಹೇಳಿದ್ರು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ನಾಗರಿಕತೆ ಅವ್ರು ಹೇಳಿಕ ಮಾಡಿದ್ದಾರೆ. ಇದನ್ನ ಇವತ್ತು ನಡೀತಾ ಇರತಕ್ಕಂತಹ ನಾಗರಿಕತೆಯ ಶೋಷಣೆ ಅದನ್ನ ವಾಸ್ತವಿಕವಾಗಿ ತೃಣವಾದ ಕಂಪಶ ಹಸುಗಳಿಗೆ ಬೇಕಾಗಿರುವ ಆಹಾರವನ್ನು ನೋಡಿ ಭಗವಂತ ಕೊಟ್ಟರು. ನಾವು ಏನೋ ಆಗಬೇಕಾಗಿಲ್ಲ, ಇವತ್ತಿಗೂ ಹಾಗೆ ಸಾಕುವುದನ್ನು ನೋಡಿ ನಾನು ಸಂತೋಷಪಟ್ಟಿದ್ದೆ. ಬಳ್ಳಾರಿಯಿಂದ ಬರುವಾಗ ಒಂದು ಬಳ್ಳಾರಿಯಿಂದ ಒಂದು ಸ್ವಲ್ಪ ದೂರದಲ್ಲಿ 10-30 ಕಿಲೋಮೀಟರ್ ದೂರದಲ್ಲಿ ಆ ಊರಿನ ಹೆಸರು ಹೊರತೋಯ್ತು. ಬಳ್ಳಾರಿಯಿಂದ ಹಾಗೆ ಬೊಮ್ಮನಹಳ್ಳಿ ಬರುವಾಗ ಅಲ್ಲಿವೇ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಬ್ಬರು ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಬಂದು ಒಂದು ಗುರುಕುಲದ ಹಾಗೆ ಶಾಲೆ ನಡೆಸ್ತಾ ಇದ್ದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಉಪಾಧ್ಯಾಯರೆಲ್ಲ ಅಲ್ಲೇ ರೆಸಿಡೆನ್ಷಿಯಲ್ಸ್. ಆ ಮನುಷ್ಯ ತಾನು ವಿನೋಬಾ ಭಾವೆ ಗಾಂಧಿ ಇನ್ಫ್ಲೂಯೆನ್ಸ್. ಅವರ ತಾನು ತನ್ನ ಅಕೌಂಟ್ಗೆ 10 ಪೈಸೆ ಅವರ ಅಕೌಂಟ್ನಲ್ಲಿ ಅವರ ಸ್ವಂತ ಪರ್ಸನಲ್ ಅಕೌಂಟ್ ಹೋಗ್ತಿದ್ರು. ಯಾರು ಏನು ಕೊಟ್ಟರು ಅದನ್ನು ಶಾಲೆ ಅಕೌಂಟ್ಗೆ ಹಾಕ್ತಾರೆ. ತಾನು ಮಕ್ಕಳ ಜೊತೆಗೆ ಶಾಲೆಯಲ್ಲಿ ಮಕ್ಕಳ ಜೊತೆ ಊಟ ಮಾಡ್ತಾರೆ. ಅವರು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ, ಸ್ವಂತ ತನಗೆ ಸ್ವಂತ ಅಡಿಗೆ ಇಲ್ಲ, ಆ ಥರ ಜೀವನ ಮಾಡ್ತಾ ಇದ್ದಾರೆ. ವಾಸ್ತೆ ವಾಚಾರು ಬಳ್ಳಾರಿಯಲ್ಲಿದ್ದಾರೆ, ಬಳ್ಳಾರಿ ಹತ್ರ ಪಟ್ಟಿ ವಾಸ್ತೆ ವಾಚಾರು ತುಂಬಾ ಕಾಲು ಬೆಳೆಯೆಲ್ಲ ಬೆಳೆಸ್ತಾರೆ, ಗಾಡಿ ಬೇಕಾದ ದವಸ ಧಾನ್ಯ ಬೆಳೆಸ್ತಾರೆ, ಅಕ್ಕಿ ಬೆಳೆಸ್ತಾರೆ, ಹಣ್ಣು ಹಂಪಲು ಬೆಳೆಸ್ತಾರೆ, ಹಸುಗಳನ್ನು ಸಾಕ್ತಾರೆ, ಹಾಲು ಆಲ್ಮೋಸ್ಟ್ ಮಕ್ಕಳಿಗೆ ಬೇಕಾಗುವ ಎಲ್ಲವನ್ನು ಗುರುಕುಲದಲ್ಲಿ ಆಗಲಿ ಕಾಡಲ್ಲಿ ಬೆಳೆಸ್ತಾರೆ. ಹಾಗೆ ಅಂಗಡಿಯಿಂದ ತರಬೇಕಾದ ಅಂಶ ಮಾಡುತ್ತೆ. ಸಮೃದ್ಧವಾದ ತೋಟ, ಸಮೃದ್ಧವಾದ ನೀರು, ಹಸುಗಳು, ಮಕ್ಕಳು ಅದರ ಜೊತೆ ಇವರು ಓಡಾಡ್ತಾ ಇರ್ತಾರೆ. ಈಗ ಏನಾಗಿದೆ ಅವರಿಗೆ ನಡೆಸ್ತಕ್ಕಂಥ ಅವ್ರ ವಯಸ್ಸಾಗಿ ಉತ್ತರಾಧಿಕಾರ ಬೇಕು, ಯಾರು ಸಿಗ್ತಾರೆ? ಅವರೊಬ್ಬರಿಗೆ ಯಾರ್ಯಾರು ಸನ್ಯಾಸ ಕೊಟ್ಟು ಕೊಡಿಸಬೇಕು, ಯಾರು ಕೇಳದೆ ಅದು ಉತ್ತರಾಧಿಕಾರಿ ಬರ್ತಾರೆ. ಅದು ಯಾರಿಗೆ ಬೇಕು? ಗುರುಕುಲ ನಮ್ಗೆ ಬೇಡ. ಅಲ್ಲಿ ಹಳ್ಳಿಯಲ್ಲಿ ಯಾರು ಕೊಡ್ತಾರೆ ಅಂತ ನಾವು ಬಡಿಸಬೇಕು, ಅಂದ್ರೆ ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ. ಮತ್ತು ಪಶುಗಳನ್ನು ಸಾಕುವ ಸ್ವಲ್ಪ ಹಳ್ಳಿಯಲ್ಲಿ ತೃಣವಾದ ಕಂಪಶುಭ್ಯ. ಆಮೇಲೆ ಸ್ವರ್ಗಂ ಲೋಕಂ ಯಜಮಾನಾಯ ಯಜ್ಞ ಮಾಡಿಸ್ತಾ ಇದ್ದಾನೆ. ಇದು ಸಾಮಗಾನ ಮಾಡುವುದು ಎಲ್ಲಿ? ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಸೋಮಯಾಗ ಮಾಡ್ತಿದ್ರು. ಸೋಮಯಾಗ ಮಾಡುವಾಗ 3 ಹೊತ್ತು ಸಾಮಗಾನ, ಅದು ಒಂದೊಂದು ದಿವಸ ಯಾವ್ಯಾವ ಸಾಮಗ್ರಿ, ಯಾವ್ಯಾವ ಮಂತ್ರಕ್ಕೆ ಯಾವ್ಯಾವ ಸಾಮಾನು, ಅದೆಲ್ಲ ವ್ಯವಸ್ಥೆ ಇತ್ತು. ಅವರು ಸಾಮಗಾನ ಮಾಡ್ತಾರೆ. ಆ ಸಾಮಗಾನ ಮಾಡ್ತಾ ಅವರು ದೇವತೆಗಳಿಗೆ, ವಾಯುದೇವರು ಮೋಕ್ಷ ಪ್ರದರಾಗಿ, ಪಿತೃಗಳಿಗೆ ತೃಪ್ತಿ, ಮನುಷ್ಯರಿಗೆ ಅಭೀಷ್ಟ ಪೂರ್ತಿ, ಪಶುಗಳಿಗೆ ತೃಣೋದಕ, ಎಲ್ಲ ಯಜ್ಞ ಮಾಡಿಸಿದವರಿಗೆ ಸ್ವರ್ಗಂ ಲೋಕಂ ಯಜಮಾನಾಯ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತಾನ್. ಜ್ಯೋತಿಷ್ಠೋಮೇ ಆಗ ಜ್ಯೋತಿಷ್ಠ ಮಾಡಿದ್ರೆ ಸೋಮ ಆಗುತ್ತೆ, ಒಂದು ಪ್ರಭೇದ. ಅದನ್ನ ಯಾಕೆ ಮಾಡಬೇಕು? ಸ್ವರ್ಗಕ್ಕೋಸ್ಕರ ಸ್ವರ್ಗಲೋಕವನ್ನು ಬಯಸಿ ಯಜಮಾನ ಸ್ವರ್ಗ ಯಾಗ ಮಾಡಿದ್ರೆ ಅವನು ಸ್ವರ್ಗವನ್ನು ಬಯಸಿದ್ದಾನೆ, ಅವನಿಗೆ ಸ್ವರ್ಗವನ್ನು ಕೊಡಲಿ, ಭಗವಂತ ಅವನು ಸ್ವರ್ಗ ಪ್ರದನಾಗಲಿ ಅಂತ ಬಯಸಿ ಸಾಮಗಾರ. ಸ್ವರ್ಗ ಅಂತಂದ್ರೆ ಸ್ವರ್ಗವು ಮೋಕ್ಷವು, ಅವನು ಸ್ವರ್ಗದ ಬಯಕೆಯಿಂದ ಅಲ್ಲ, ಭಗವಂತನ ಅನುಗ್ರಹ ಆಗಬೇಕು, ಸಂಸಾರ ಬಂಧನ ನಿವೃತ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಯಾಗ ಮಾಡಿದ್ರೆ ಸ್ವರ್ಗ. ಸ್ವರ್ಗ ಅಂದ್ರೆ ಸ್ವಹ ಅಂದ್ರೆ ಸ್ವರೂಪ ಸುಖ, ಸ್ವರೂಪಾನಂದಕ್ಕೆ ಸ್ವಹ, ಅದನ್ನು ಕೊಡತಕ್ಕಂತ ಮೋಕ್ಷ. ಅಂತ ಮೋಕ್ಷವನ್ನು ಬಯಸಿ ಮಾಡಿದ್ರೆ ಅಂತ ಸ್ವರ್ಗ ಮುಂದೆ. ಆಮೇಲೆ ಎಲ್ಲ ಆಯ್ತು, ಸಾಮಗಾನ ಮಾಡಿದ್ದು ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಸಾಮಗಾನದಲ್ಲಿ ಭಗವಂತನ ಸ್ತೋತ್ರ. ಭಗವಂತನಿಗೆ ತನ್ನ ಮನೆಯ ಗಾಯ ವಿಚಾರ ಮಾಡ್ತೇನೆ. ಇದು ಏತಾನಿ ಮನಸ ಧ್ಯಾಯಂತ ಅಪ್ರವತ್ತ ವಾಸ್ತು. ಈ ಫಲಗಳನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಅಂದ್ರೆ ಸಮಸ್ತ ಲೋಕ ಸಮಸ್ತ ದೇವತೆಗಳಿಗೂ ಪ್ರಾಣದೇವರು ಮೋಕ್ಷ ಪಡೆದರಾಗಲಿ, ಇತರಗಳಿಗೆ ತೃಪ್ತಿ ಆಗಲಿ, ಮನುಷ್ಯರ ಆಸೆ ಈಡೇರಲಿ, ಪಶು ಪಕ್ಷಿಗಳ ಹೊಟ್ಟೆ ತುಂಬಲಿ, ಯಜಮಾನನಿಗೆ ಅವನು ಬಯಸಿದ ಫಲಪ್ರಾಪ್ತಿ ಆಗಲಿ, ಭಗವಂತ ಪ್ರಸನ್ನ. ಇಷ್ಟು ಪ್ರಾರ್ಥನೆ ಮಾಡಿ ಸಮಾಧಾನ ಮಾಡಬಹುದು. ಪ್ರತಿಯೊಂದು ಸಾಧನದಲ್ಲಿ ಈ ಪ್ರಾರ್ಥನೆ ಸಮಸ್ತ ಲೋಕದ ಕಲ್ಯಾಣ ಚಿಂತನೆ ಹಿಂದೆ ಏತಾನಿ ಮನಸಾಧ್ಯ ಅಪ್ರವತ್ತ. ಇವನ್ನ ಮನಸ್ಸಲ್ಲಿ ಧ್ಯಾನ ಮನಸಾಧ್ಯ ಹೀಗೆ ಮನಸ್ಸಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಅಪ್ರಮತ್ತ ಎಚ್ಚರಿಕೆಯಿಂದ ಧ್ಯಾನ ಮಾಡಬೇಕು. ಎಚ್ಚರಿಕೆ ಏನು ಅಂದ್ರೆ, ನಾನೇ ದೇವತೆಗಳಿಗೆ ಮೋಕ್ಷ ಕೊಡ್ತೇನೆ, ನಾನೇ ಲೋಕವನ್ನು ಉದ್ಧಾರ ಮಾಡಿ ಬಿಡ್ತೇನೆ ಅಂತ ತಿಳ್ಕೊಳ್ಬೇಡ. ನಿನ್ನಿಂದ ಆಗುವಂತ ಕೆಲಸ ಅಲ್ಲ ಅದು, ನಿನ್ನೊಳಗಿರತಕ್ಕಂತಹ ದೇವತಾ ಶಕ್ತಿ ಇದನ್ನು ಮಾಡುತ್ತೆ ಅಂತ ಬಹಳ ಜಾಗ್ರತೆಯಿಂದ ಅನುಸಂಧಾನ ಮಾಡು. ಅನುಸಂಧಾನ ಎಲ್ಲಿಯೂ ಎಡವಬೇಡ ಅಂತ ಹೇಳಬೇಕು. ಅಪ್ರಮತ್ತ ಸ್ತುರೀತ ಹೀಗೆ ಅನುಸಂಧಾನ ಮಾಡಿತು. ಆಯ್ತು, ಗಾನದ ವಿಷಯ ಆಯ್ತು. ಗಾನದ ಐದು ವೃತ್ತಿಗಳು ಅದರಲ್ಲಿರ್ತಕ್ಕಂಥ ಭಗವಂತರ ರೂಪವನ್ನು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಅನುಸಂಧಾನ ಮಾಡಬೇಕು ಎಲ್ಲ ಗೊತ್ತಿರುತ್ತೆ. ಗಾನ ಮಾಡುವಾಗ ಏನು ಅನುಸಂಧಾನ ಮಾಡಬೇಕು? ಪ್ರಾಣದೇವರು ಗಾನ ಮಾಡಿಸ್ತಾ ಇದ್ದಾರೆ, ಒಳಗೆ ಮತ್ತು ನುಡಿಸ್ತಾ ಇದ್ದಾರೆ. ಸಂಗೀತ ಅನ್ನೋದು ಪ್ರಾಣದೇವರಂತೆ, ಪ್ರಾಣದೇವರಂತೆ ಪ್ರಾಣಾಯಾಮ ಮಾಡಿದ್ದಾರೆ. ಸಂಗೀತ ಪ್ರಾಣಶಕ್ತಿ ಇದ್ರೆ ನಾದ ಹೊರಡುವುದಿದೆ ಅಂತ ಒಳಗಿನಿಂದ ಮನಃ ಕಾಯಾಗಲಿ ಮಾರುತಿ ಸಪ್ರೇರೆಯಲ್ಲಿ ಮಾರುತ. ಒಳಗಿನಿಂದ ಗಾಳಿ ಸರಿಯಾಗಿ ಬಂದಾಗ ಸರಿಯಾದ ಉಚ್ಚಾರ, ಸರಿಯಾದ ಸಂಗೀತ. ಪ್ರಾಣಶಕ್ತಿ ಇದ್ರೆ ಸಂಗೀತ ಇಲ್ಲ. ಅದರಿಂದ ಸಂಗೀತ ಅನ್ನೋದು ಪ್ರಾಣದೇವರು ಒಳಗಿನ ಕುತ್ತು ನುಡಿಸಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಆ ಸಂಗೀತದಲ್ಲಿ ಮುಂದಿನದ ವಿಷಯ ಏನು ಅಂತಂದ್ರೆ, ಬರೀ ನಾದ ಅಲ್ಲ, ಸಂಗೀತದಲ್ಲಿ ಎರಡು ಮುಖ್ಯ ಇದೆ, ನಾದ ಮತ್ತು ವರ್ಣ. ನಾದ ಮತ್ತು ವರ್ಣ, ನಾವು ಒಂದಿಷ್ಟು ವರ್ಣಗಳಿವೆ, ನಮ್ಮ ಹತ್ರ 51 ವರ್ಣಗಳಿವೆ. ಆ ವರ್ಣಗಳಿಗೆ ನಾದವನ್ನು ಕೊಟ್ಟು ನಾವು ಆ ನಾದದ ಮೂಲಕ ವರ್ಣಕ್ಕೆ ಒಂದು ಹೊಸ ಅರ್ಥವನ್ನು ತುಂಬ. ಯಾವುದೇ ಅಕ್ಷರಕ್ಕೆ ಸ್ವತಃ ಅದು ಪೂರ್ಣ ಅರ್ಥ ಇದೆ. ಆ ಒಂದು ಅಕ್ಷರಕ್ಕೆ, ಒಂದು ಶಬ್ದಕ್ಕೆ ಅರ್ಥ ಬರುವುದು ನಾವು ಅದನ್ನು ಉಚ್ಚರಿಸುವ ನಾದದಿಂದ. ಎಕ್ಸ್ಪ್ರೆಷನ್ ಅದಕ್ಕೆ ಒಂದು ಬೇರೆ ಬೇರೆ ನಾದಗಳನ್ನು ಕೊಟ್ಟು ಒಂದು ಶಬ್ದಕ್ಕೆ ನಾವು ಬೇರೆ ಬೇರೆ ರೀತಿಯ ಅರ್ಥವನ್ನು, ಒಂದೇ ಶಬ್ದವನ್ನ ಬೇರೆ ಬೇರೆ ಭಾವನೆಯಿಂದ ಉಚ್ಚಾರ ಮಾಡುವ, ಬೇರೆ ಬೇರೆ ಭಾವನೆಯಿಂದ ಉಚ್ಚಾರ ಮಾಡುವ ಬೇರೆ ಬೇರೆ ನಾದಗಳನ್ನು ಕೊಟ್ಟು ಬಿಟ್ರೆ ನಾದದಿಂದ ಬೇರೆ ಬೇರೆ ಅರ್ಥ. ಅದರಿಂದ ನಾವು ಒಂದೇ ಶಬ್ದವನ್ನು ತೃಪ್ತಿಯಿಂದ ಹೇಳುವುದು, ಅತೃಪ್ತಿಯಿಂದ ಹೇಳುವುದು ಅದನ್ನು ನಾದದಲ್ಲಿ ಊಟ. ಇವೊಂದು ಊಟಕ್ಕೆ ತುಂಬಾ ಸಂಭ್ರಮಾಯಿತು, ತುಂಬಾ ಸಂಭ್ರಮಾಯಿತು ಅಂತ ಹೊಗಳುವುದನ್ನು ಹೇಳುವುದು. ಅದರಲ್ಲಿ ನಂಜಿ ಇದ್ರೆ ಹೇಳುವ ಹಾಗೆ ಹೇಳು, ತುಂಬಾ ಸಂಭ್ರಮಾಯಿತು, ಬಹಳ ಸಂಭ್ರಮ, ಬಹಳ ಸಂಭ್ರಮ, ಬಹಳ ಸಂಭ್ರಮ ಅನ್ನುವಾಗ ಅಷ್ಟೋಹೋ ಇಷ್ಟು ಮನೆಗಿಂತ ಖುಷಿ ಆಗ್ಲಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಒಂದೇ ಶಬ್ದವನ್ನ ಬೇರೆ ಬೇರೆ ನಾದದಿಂದ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ತುಂಬುವುದೇ ಸಾಮಾನ್ಯ. ಇವಾಗ ಶಬ್ದ ಅದ್ವೈತದಲ್ಲಿ ಇದೆ, ಜೊತೆಗೆ ಆ ಶಬ್ದಕ್ಕೆ ನಾದದ ಆಯಾಮವನ್ನು ತುಂಬಿ ಹೊಸ ಅರ್ಥವನ್ನು ಹುಡುಕುವ ಪ್ರಯತ್ನ ಸಾಮಾನ್ಯ. ಆದ್ರಿಂದ ಈಗ ನಾದಕ್ಕೆ ಬೇಸ್ ನಲ್ಲಿ ವರ್ಣಗಳಿವೆ. ನಾದದ ಅನುಸಂಧಾನ ಏನು ಗೊತ್ತಾಯ್ತದೆ ಸುಮಾರಾಗಿ, ಆ ನಾದದ ಬೇಸ್ ನಲ್ಲಿ ವರ್ಣಕ್ಕೆ ತಾನೇ ನಾದ ತುಂಬೋದು. ವರ್ಣವೇ ಇಲ್ಲದೆ ಬರೀ ಆರಾಧನೆ ಅದು ಕೀರ್ತನೆ, ಕೀರ್ತನೆ ಆಗಬೇಕು, ಆರಾಧನೆ ಮಾತ್ರ ಆ ಕೀರ್ತನೆ ಎಲ್ಲ ವರ್ಣಗಳಿವೆ. ಆ ವರ್ಣಗಳಲ್ಲಿ ದೇವತಾ ಸನ್ನಿಧಾನಗಳಿವೆ. ಯಾವ್ಯಾವ ವರ್ಣ, ಯಾವ್ಯಾವ ದೇವತೆಗಳಿಗೆ ಸಂಬಂಧಪಟ್ಟದ್ದು ತಿಳ್ಕೊಂಡು ಹಾಡಬೇಕು. ಅದೇನು? ಸರ್ವೇ ಸ್ವರ ಇಂದ್ರಸ್ಯಾತ್ಮನಃ, ಸರ್ವೇ ಘೋಷಾಃ ಪ್ರಜಾಪತಿರಾತ್ಮನಃ, ಸರ್ವೇ ಸ್ಪರ್ಶಾಃ ಮೃತ್ಯೋರಾತ್ಮನಃ. ಅದು ವರ್ಣಮಾಲಿಕೆಯಲ್ಲಿ ಒಟ್ಟು 51 ಅಕ್ಷರಗಳಿವೆ, ಅದರಲ್ಲಿ 16 ಸ್ವರಗಳಿವೆ. ಅದೇ 16 ಇನ್ನು ಜಾಸ್ತಿ ಇದು 16 ಇಲ್ಲ, ಒಂದು ಜಾಸ್ತಿ ಆಗ. ಎದುರು ವಯಸ್ಸಿನಲ್ಲಿ ಸ್ವರಗಳನ್ನು ಮೂರು ಅಕ್ಷರ, ಒಂದು ಅಕ್ಷರ ಮೂರು ಮೂಲಕ ಹೃದಯ ಕೊಡ್ಬೇಕು. ಒಂದೊಂದರ ಮೂರು ಇಟ್ಕೊಂಡು ಎದುರು ವೇದದ ರಾಜ್ಯಶಾಖೆಯಲ್ಲಿ ಅಕ್ಷರಗಳ ಸಂಖ್ಯೆ ಮಾಡ ಸಾಮಾನ್ಯವಾಗಿ